ಮತದಾರರ ಕರೆ ತನ್ನಿ, ಮತ ಹಾಕ ಬನ್ನಿ. ಇದುವರೆಗೂ ಮತದಾನ ಜಾಗೃತಿ ಗೀತೆ ಕೇಳಿದಿರಿ. ರಚನೆ ಶ್ರೀ ಎಸ್ ಆರ್ ಭಟ್, ಹಾಡಿರುವವರು ಶ್ರೀಮತಿ ಸಂಗೀತಾ ವರ್ಣೇಕರ್ ಹಾಗೂ ವಿಶಾಖ್ ನಾಗಲಾಪುರ. ಇವರೊಂದಿಗೆ ಕೀಬೋರ್ಡ್ ಸಹಕಾರ ಎಡಿ ಸಿದ್ದಪ್ಪ, ತಬಲಾ ರಾಘವೇಂದ್ರ ಪ್ರಭು, ಸಂಗೀತ ಸಂಜೀವ ನಾಮಣ್ಣವರ್. ಈ ಗೀತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದ್ ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೆ ಒಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿದ್ದನೆ ಮೀನು ಮರಿಪಾಲನೆ ಈ ಕುರಿತು ಶಿವಮೊಗ್ಗ ತಾಲೂಕು ಶೆಟ್ಟಿಹಳ್ಳಿಯ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ತಾಲೂಕು ಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ವಿಜಯಕುಮಾರ್ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಇವರು ಬಿತ್ತನೆ ಮೀನು ಮರಿಪಾಲನೆ ಈ ಕುರಿತು ಅವರ ಸಮಗ್ರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯಕುಮಾರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ವಿಜಯಕುಮಾರ್ ಅವರೇ, ತಾವು ಏನ್ ಮಾಡ್ಕೊಂಡಿದ್ರಿ? ಸರ್, ನಾವು ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡ್ಕೊಂಡಿದ್ವಿ. ಭತ್ತ ಮತ್ತೆ ರಾಗಿ ಜೋಳ ಬೆಳ್ಕೊಂಡಿದ್ವಿ. ತುಂಬಾ ಅದರಿಂದ ತುಂಬಾ ಆದಾಯ ಕಾಣದೇ ಇರುತ್ತಿದೆ ರೀತಿ ಕುಟುಂಬದ ನಿರ್ವಹಣೆ ಕಷ್ಟಕರವಾಗಿತ್ತು. ಅಂತ ಸಂದರ್ಭದಲ್ಲಿ ನಮಗೆ ಈ ಸ್ಥಳೀಯ ಅಧಿಕಾರಿಗಳು ಅಂದ್ರೆ ಮೀನುಗಾರಿಕೆ ನಿರ್ದೇಶಕರು ಸಹಾಯ ನಿರ್ದೇಶಕರು ಕೂಡ ಬಂದು ನಮಗೆ ಈ ಮೀನುಗಾರಿಕೆ ವೃತ್ತಿಯಿಂದ ತುಂಬಾ ಲಾಭದಾಯಕವಾಗಿ ನೀವು ಕಾಣಬಹುದು ಅಂತ ಹೇಳಿ ನಮಗೆ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಿದಾಗ ಅದೇ ರೀತಿ ನಾವು ಯಾವ ರೀತಿ ಕೊಳ ನಿರ್ಮಾಣ ಮಾಡಬೇಕು, ಯಾವ ರೀತಿ ಮರಿಗಳನ್ನ ಸಾಕಬೇಕು, ಯಾವ ರೀತಿ ನಿಮಗೆ ಆದಾಯ ಬರುತ್ತೆ ಅಂತಕ್ಕಂಥದ್ದನ್ನೆಲ್ಲ ವಿವರವಾಗಿ ನಮಗೆ ಮಾಹಿತಿ ಕೊಟ್ಟ ನಂತರ ನಾವು ಕೊಳ ನಮ್ಮ ಸ್ವಂತ ಜಮೀನುಗಳಲ್ಲಿ ಕೊಳ ನಿರ್ಮಾಣ ಮಾಡಿದ್ವಿ. ಇದಕ್ಕಿಂತ ಮುಂಚಿತವಾಗಿ ತಾವು ಎಲ್ಲಿ ತನಕ ಕಲ್ತಿರೋದಾಗ್ಲಿ, ಎಲ್ಲಿ ತನಕ ಮಾಡಿದ್ರೆ? ಸರ್, ನಾವು ಡಿಗ್ರಿ ಡಿಸ್ಕಂಟಿನ್ಯೂ ಓದಿದ್ವಿ. ನಂತರ ವ್ಯವಸಾಯಕ್ಕೆ ನಮ್ಮ ಮನೆಯ ನಿರ್ವಹಣೆಗೆ ಕಷ್ಟಕರವಾಗಿದ್ದು ವ್ಯವಸಾಯ ಮಾಡೋಕ್ಕೆ ನಾವು ಬಂದಿದ್ವಿ ಸರ್. ಈ ಬಿತ್ತನೆ ಮೀನು ಮರಿ ಪಾಲನೆ ಅಂತ ತಾವು ಮಾಡ್ತಾ ಇದ್ರಿ. ಈ ಬಿತ್ತನೆ ಮೀನು ಮರಿ ಅಂದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಮೀನುಗಳನ್ನ ಸಾಕಿ ಮಾರಾಟ ಮಾಡ್ತಾರೆ. ನಿಮ್ದು ಬಿತ್ತನೆ ಮೀನು ಮರಿ, ಅದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಮೊದಲನೇ ಸರ್, ನಾವು ಸ್ಟಾರ್ಟಿಂಗ್ ಅಲ್ಲಿ ಅಧಿಕಾರಿಗಳು ಮಾಹಿತಿ ಕೊಟ್ಟಂತೆ ನಾವು ಮೊದಲ ಸ್ಟಾರ್ಟಿಂಗ್ ಅಲ್ಲಿ 1 acre ಮಾತ್ರ ನಾವು ಕೊಳ ನಿರ್ಮಾಣ ಮಾಡಿದ್ವಿ. ಅದರಲ್ಲಿ ನಮಗೆ ಒಂದು ಉತ್ತಮವಾದ ಒಂದು ಲಾಭದಾಯಕವಾಗಿ ನಮಗೆ ಕಂಡು ಬಂತು. 1 inch ಮರಿ ಮತ್ತೆ 2 inch ಮರಿ ಮತ್ತೆ 3 inch ಮರಿ ಈ ತರ ನಮಗೆ ಹಂತ ಹಂತವಾಗಿ ರೈತ ಜಾಸ್ತಿ ಆಗ್ತಾ ಬಂತು, ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ 1 inch ಮರಿ ನಮಗೆ ಸ್ಥಳೀಯ ಕೆರೆಗಳಿಗೆ ಹರಾಜ್ಕೋಗಿರ್ತಕ್ಕಂಥ ರೈತರುಗಳು ಬಂದು ನಮ್ಮ ಹತ್ರ ಮರಿನ ಖರೀದಿ ಮಾಡ್ಕೊಂಡು ಹೋಗ್ತಾರೆ 1 inch ಮರಿ. ಅದಕ್ಕೆ ಸರ್ಕಾರದ ನಿಗದಿ ರೈಟೇ ಇವತ್ತಿಂದು 30 paisa, 1 inch ಮರಿ 30 paisa ಇದೆ, ಕಟ್ಲ 40 paisa ಇದೆ. ಈ ಥರ ಕಟ್ಲ, ರೋವು, ಕಾಮನ್ ಕಾರ್ಪ್, ಮೃಗಲ್ಲು, ಉಳ್ಗಂಡೆ ಈ ಥರ ಕೆಲವೊಂದು ಜಾತಿಯ ಮೀನುಗಳು ನಮ್ಮಲ್ಲಿ ದೊರೆಯುತ್ತವೆ. ಹಾಗಾಗಿ ಉತ್ತಮ ತಳಿಯ BRP ಸ್ಪಾನ್ ತಂದು ನಮ್ಮ ಕೃಷಿ ಹೊಂಡಗಳಲ್ಲಿ ಸಾಕಿ ಅದಕ್ಕೆ 1 inch, 2 inch, 3 inch ವರೆಗೆ ನಾವು ಸಾಕಿ ಇಲ್ಲಿ ಕೆರೆಗಳಿಗೆ ಕೊಡ್ತಕ್ಕಂಥದ್ದು ಮಾಡ್ಕೊಂಬಂದಿದ್ದೀವಿ. ಅಂದ್ರೆ BRP ಅಂತ ಹೇಳಿದ್ರೆ ಏನ್ ಕೊಡ್ತಾರೆ ಅಲ್ಲಿ ನಿಮಗೆ ಸ್ಪಾನ್ ಅಂತ ಹೇಳಿದ್ರಿ, ಅದ್ರ ಉತ್ಪತ್ತಿ ಹೆಂಗಾಗುತ್ತೆ, ಅದನ್ನ ನೀವು ತರೋದು ಹೇಗೆ, ಅದ್ರ ಒಂದು ಖರ್ಚು ವೆಚ್ಚದ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಹೇಳ್ತಾರೆ? ನಮಗೆ 1 lakh ₹1,500 ಅಮೌಂಟ್ ಸರ್ಕಾರದಿಂದ ಬಿಲ್ ತಗೊಂತಾರೆ, ಅದಕ್ಕೆ ಬಿಲ್ ಕೊಡ್ತಾರೆ. ಅದಾದ ನಂತರ 1 lakh 3 cover ಪ್ಯಾಕಿಂಗ್ ಅಂತ ಮಾಡ್ತಾರೆ, ಅದಕ್ಕೆ ₹15 ಚಾರ್ಜಸ್ ಆಗುತ್ತೆ. ಅಲ್ಲಿಂದ ತರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಟ್ರಾನ್ಸ್ಪೋರ್ಟಿಂಗ್ ಖರ್ಚಾಗಿರುತ್ತೆ. ಅಲ್ಲಿ ದೊಡ್ಡ ಮೀನುಗಳಲ್ಲಿ ಮೊಟ್ಟೆ ತೆಗೆದು 5 ದಿನಗಳಲ್ಲಿ ಆ ಮೊಟ್ಟೆಯನ್ನ ಹ್ಯಾಚರಿ ಅಂತ ಇದೆ, ಹ್ಯಾಚರಿ ಹಾಕ್ಬಿಟ್ಟು 5 ದಿನಗಳ ನಂತರ ಅದು ಸ್ಪಾನ್ ಆಗಿ ಹೊರಗೆ ಬರುತ್ತೆ ಮೊಟ್ಟೆಯಿಂದ. ಆ ಸ್ಪಾನ್ ನಮಗೆ 5 ದಿನಗಳ ನಂತರ 1 lakh ₹1,500 ನಮಗೆ ಕೊಡ್ತಾರೆ ಸರ್ ಇಲಾಖೆಯಿಂದ. ಸರ್, ಅಲ್ಲಿ ದೊಡ್ಡ ದೊಡ್ಡ ಕೊಳಗಳಿದ್ದಾವೆ, BRP ದೊಡ್ಡ ದೊಡ್ಡ ಕೊಳಗಳಿದ್ದಾವೆ. ಅವರು ದೊಡ್ಡ ದೊಡ್ಡ ಮೀನುಗಳನ್ನ ಎಲ್ಲಾ ಜಾತಿಯ ಮೀನುಗಳನ್ನ ಅವರು ಸಾಕಣೆ ಮಾಡಿ ವರ್ಷಕ್ಕೆ ಒಮ್ಮೆ ಏಪ್ರಿಲ್ ಮೇ ಇಂದ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಕೂಡ ನಮಗೆ ಸ್ಪಾನ್ ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡಿಕೊಡ್ತಾರೆ ಸರ್. ಈ ಒಂದು ಮೀನು ಮರಿಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಮೀನಿನಿಂದ ಮೊಟ್ಟೆಗಳನ್ನು ತೆಗೆದು ಆ ಸ್ಪಾನ್ ಮಾಡ್ಲಿಕ್ಕೆ ಯಾವ್ದು ಒಳ್ಳೆ ಸಮಯ ಅಂತ? ಸ್ಟಾರ್ಟಿಂಗ್ ಮುಂಗಾರು ಅಂದ್ರೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ವರೆಗೂ ಕೂಡ ಒಳ್ಳೇದು ಸರ್. ನಿಮಗೆ ಇದು ಒಳ್ಳೆ ಜಾತಿ ಮೀನು, ಇದು ಯಾವ ರೀತಿ ನಾವು ಬೆಳೆಸೋದು ಆಗುತ್ತಾ ಅನ್ನೋದೆಲ್ಲ ಯಾವ ರೀತಿ ತಿಳ್ಕೊತೀರಾ ನೀವು? ಅದಕ್ಕೆ ಹಲವಾರು ರೀತಿಯ ತಂತ್ರಜ್ಞಾನ ಅಂದ್ರೆ ಈಗ ಕೊಡಿರ್ತಕ್ಕಂತ ಏನು ಇಲಾಖೆಗಳಿಂದ ಬಂದು ನಮಗೆ ಒಳ್ಳೆ ಗೈಡ್ಲೈನ್ಸ್ ಮಾಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ಪ್ರಯುಕ್ತ ನಾವು ಅದ್ರ ಮುಖಾಂತರ ನಾವು ಪ್ರೊಸೆಸ್ ಮಾಡ್ಕೊಂತ ಹೋಗಿದ್ದೀವಿ. ಅದೇ ರೀತಿ ಅವ್ರು ಹೇಳಿದ ಪ್ರಕಾರ ನಾವು ಮಾಡ್ಕೊಂಡು ಹೋಗಿರೋದ್ರಿಂದ ಎಲ್ಲಾ ಜಾತಿಯ ಮೀನು ಮರಿಗಳಿಗೂ ಕೂಡ ಯಾವ್ಯಾವ ರೀತಿ ಫುಡ್ ಗಳನ್ನ ಕೊಡಬೇಕು, ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಅದೇ ಪ್ರಕಾರ ಮಾಡ್ಕೊಂಡು ಹೋಗಿದ್ದೀವಿ ಸರ್. ನಿಮ್ ಪ್ರಕಾರವಾಗಿ ಎಷ್ಟು ಜಾತಿ ಮೀನುಗಳನ್ನ ತಾವು ಸಾಕಿದಿರಿ, ಅವು ಎಷ್ಟು ಉತ್ತಮವಾದ ತಮಗೆ ಗೊತ್ತಿರೋದಾಗಿ ಸರ್? ಉತ್ತಮವಾದ ಈಗ ಕಾಮನ್ ಕರ್ಪು ಮತ್ತೆ ಕಾಟ್ಲಾ ಮೇಜರ್ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ, ತುಂಬಾ ಚೆನ್ನಾಗಿ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಅದಾದ ನಂತರ ರೋವು ಮೃಗಲ್ ಹುಲ್ಗಂಡೆ ನಮ್ಮಲ್ಲಿ ಸಿಗಲ್ಲ, ಅದನ್ನ ಹೊರಗಡೆಯಿಂದ ತರ್ಸ್ಕೊಂತೇವೆ. ಹಾಗಾಗಿ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಸರ್ ಅವೆರಡು. ಅದನ್ನ ತಂದು ಎಷ್ಟು ದಿನ ನಂತರವಾಗಿ ತಾವು ಮಾಡ್ತಕ್ಕಂತ ಕೊಳದ ನಿರ್ಮಾಣ ಯಾವ ರೀತಿ ಮಾಡ್ತೀರಿ, ಅದ್ರ ಪೋಷಣೆ ಹೆಂಗ್ ಮಾಡ್ತೀರಿ, ಮೀನು ಮರಿನ ಸಾಕೋದು ಅದಕ್ಕೆ ಫುಡ್ ಯಾವ ತರ ಕೊಡ್ತೀರಿ, ಅದ್ರ ಸಂಪೂರ್ಣ ಮಾಹಿತಿ? ಸಂಪೂರ್ಣವಾಗಿ ಮಾಹಿತಿ ಅಂದ್ರೆ ಮೊದಲನೇ ಹಂತದವಾಗಿ ನಮ್ಮ ಜಮೀನಲ್ಲಿ ಖಾಲಿ ಜಮೀನಿನಲ್ಲಿ ಕೊಳ ನಿರ್ಮಾಣ ಮಾಡಿಕೊಂಡು ಕೊಳ ನಿರ್ಮಾಣಕ್ಕೆ ನಮ್ಮ ಇಲಾಖೆಯಿಂದ ಸಹಾಯಧನ ದೊರಕುತ್ತೆ ಸರ್. ಈಗ ಇವತ್ತಿನ ಇದರಲ್ಲಿ PMSY ಸ್ಕೀಮ್ ಅಲ್ಲಿ PMSY ಯೋಜನೆಯಡಿ 112,000 ರೂಪಾಯಿ ಒಂದು ಎಕರೆಗೆ ಜನರಲ್ಲಿ ಕೊಡ್ತಿದ್ದಾರೆ. SC ST ಮತ್ತೆ ಮಹಿಳಾ ಫಲಾನುಭವಿಗಳಿಗೆ 168,000 ರೂಪಾಯಿ PMSY ಸ್ಕೀಮ್ ಇಂದ ಒಂದು ಎಕರೆಗೆ ಸಬ್ಸಿಡಿ ಸಹಾಯಧನವನ್ನ ಕೊಡ್ತಿದ್ದಾರೆ. ಅದನ್ನು ತಗೊಂಡು ಕೊಳ ನಿರ್ಮಾಣ ಮಾಡಿಕೊಂಡು ಪ್ರತಿಯೊಂದು ಕೊಳ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಮೊದಲನೇ ಹಂತವಾಗಿ ಸುಣ್ಣ ಹಾಕಿ ನೀರು ತುಂಬಿಸಿ ಸಗಣಿ ಕರಡಿನ ನಂತರ 5 ದಿನಗಳ ನಂತರ BRP ಕೇಂದ್ರದಿಂದ ನಾವು ಮೀನ್ಮರಿ ಕೇಂದ್ರದಿಂದ ಅಲ್ಲಿ ಸ್ಪಾನ್ ಸಿಗುತ್ತಲ್ಲ 5 ದಿನಗಳ ಸ್ಪಾನ್ ನ ತಂದು ಕೊಳಗಳಿಗೆ ಬಿಟ್ಟು ಮೊದಲನೇ ಹಂತದವಾಗಿ ಶೇಂಗಾ ಹಿಂಡಿ ಹಾಲು ಅಂತ ಹೇಳ್ತಾರೆ ಸರ್. ಆಯತಾಕಾರವಾಗಿ ಪಾಂಡನ್ನ ನಿರ್ಮಾಣ ಮಾಡಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಅದೇ ತರ ನಾವು ಆಯತಾಕಾರದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಒಂದೊಂದು ಕೊಳದ ಉದ್ದ ಸುಮಾರು ಒಂದು 100 ಅಡಿ 250 ಅಡಿ 200 ಅಡಿ ತನಕ ಕೂಡ ಮಾಡಬಹುದು. ಅವರ ಜಮೀನಿಗೆ ಅನುಕೂಲ ತಕ್ಕಂತೆ ಮಾಡಬಹುದು. ಅಗಲ ಒಂದು 50 ಅಡಿ ಅಗಲ ಬರುತ್ತೆ, 50 ಅಡಿ ಅಗಲ, 100 ಅಡಿ ಉದ್ದ, 150 ಅಡಿ ಉದ್ದನು ಕೂಡ ಮಾಡ್ಕೊಬಹುದು. ಮಾಡ್ಕೊಂಡ್ರೆ ಆಳ ಸುಮಾರು 4-6 ಅಡಿ ನಮಗೆ ಆಳ ತಗೊಬೇಕು. ಕನಿಷ್ಠ ಪಕ್ಷ ನೀರು 4-5 ಅಡಿ ನೀರು ನಿಲ್ಸ್ಕೊಂತೀವಿ ಸರ್ ನಾವು. ಅಷ್ಟೇ ಯಾಕೆ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಏನಾಗಬಹುದು? ತೊಂದರೆ ಇಲ್ಲ ಸರ್, ಖಂಡಿತ ತೊಂದರೆ ಇಲ್ಲ. ಮಿನಿಮಮ್ ನಮಗೆ ಕಡಿಮೆ ಅಂದ್ರೆ ಕನಿಷ್ಠ 4 ಅಡಿ ಇರಬೇಕು, ಗರಿಷ್ಠ 5-7 ಅಡಿ ತನಕ ಕೂಡ ಮಾಡ್ಕೊಬಹುದು. ನಂತರ ಆ ಒಂದು ಪಾಂಡನ್ ಮಾಡ್ಕೋತೀರಿ, ಅದನ್ನ ಒಣಗಿಸ್ತೀರಾ ಅಥವಾ ಅದ್ರ ನಂತರ ಆಗಾಗ ಕೆಲಸ ಸ್ಟಾರ್ಟ್ ಆಗುತ್ತಾ? ಜೂನ್ ಇಂದ ಸಹ ನಮಗೆ ಸೆಪ್ಟೆಂಬರ್ ಜನವರಿ ವರೆಗೂ ಕೂಡ ನೀರು ನಿಲ್ಸ್ಕೊಂಡಿರ್ತೀವಿ. ಜನವರಿಯಿಂದ ಮತ್ತೆ ಏಪ್ರಿಲ್ ಜೂನ್ ವರೆಗೂ ಕೂಡ ಖಾಲಿ ಇರುತ್ತೆ, ಒಣಗುತ್ತೆ, ಬಿಸಿಲಲ್ಲಿ ಒಣಗುತ್ತೆ. ಅವಾಗ ಅದಾದ ನಂತರ ನಮಗೆ ಜೂನ್ ಸ್ಟಾರ್ಟ್ ಮಾಡ್ತೀವಲ್ಲ, ಆಗ ನಮಗೆ ಒಣಗಿರೋ ಪಾಂಡು ನೆಕ್ಸ್ಟ್ ಅದವಾಗಿರುತ್ತೆ. ಅವಾಗ ನಾವು ಅದಕ್ಕೆ ಏನು ಹುಲ್ಲು ಎಲ್ಲ ಇರುತ್ತೆ ಅದಕ್ಕೆಲ್ಲ ಟಿಲ್ಲರ್ ಹೊಡ್ಕೊಂಡು ಕೆಸರು ಹೊಡ್ಕೊಂಡು ಅದನ್ನ ಅದ ಮಾಡ್ಕೊಂತೀವಿ ಸರ್. ಸ್ಟಾರ್ಟಿಂಗ್ ಜೂನ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಏನು ಆ ತರ ಪ್ರೊಸೆಸ್ ಇಲ್ಲ. ಫಸ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಹುಲ್ಲು ಸತ್ತೆ ಗಿಡ ಗಂಟೆಗಳನ್ನ ಕಡ್ಕೊಂಡು ಕೆಳಗಡೆ ಟಿಲ್ಲರ್ ಬಿಟ್ಕೊಂತೀವಿ. ವ್ಯವಸಾಯ ಈಗೇನು ನಟ್ಟಿಗದ್ದೆಗೆ ನಾವು ಕೆಸರು ಹೊಡೆಯುತ್ತೀವಲ್ಲ, ಅದೇ ರೀತಿ ಕೂಡ ಇದನ್ನು ಕೂಡ ಟಿಲ್ಲರ್ ಅಲ್ಲಿ ಕೆಸರು ಹೊಡ್ಕೊಂತೀವಿ. ಕೆಸರು ಹೊಡ್ಕೊಂಡ ನಂತರ ಅದನ್ನ ಸಮ ಇಳಿಜಾರು ಮುಖವಾಗಿ ಒಂದು ಕಡೆ ನಾವು ಪೈಪ್ ಹಾಕಿರ್ತೀವಿ, ಆ ಮುಖಕ್ಕೆ ನೀರೆಲ್ಲ ಫುಲ್ ಅಲ್ಲಿ ಹೋಗಿ ಮೀನ್ ಮರಿ ಅದ್ರ ಹಿಂದ್ಗಡೆ ಫುಲ್ ಅದರಲ್ಲಿ ಬರಬೇಕು. ನಮಗೆ ಹೊರಗಡೆ ಔಟಿಂಗ್ ಪೈಪ್ ಅಂತ ಇರುತ್ತೆ ಬಾಟಮ್ ಅಲ್ಲಿ, ಆ ಪೈಪ್ ಮುಖಾಂತರ ಹೊರಗೆ ಬರುತ್ತೆ ಮರಿ. ಆ ಸಿಸ್ಟಮ್ ಅಲ್ಲಿ ಕೊಳ ನಿರ್ಮಾಣ ಮಾಡ್ಕೊಂತೀವಿ. ಆ ರೀತಿ ಮಾಡಿದ್ರೆ ಇಳುವರಿ ಬರ್ಲಿಕ್ಕೆ ಯಾವ ರೀತಿ ಕಾರಣ ಆಗುತ್ತೆ? ಆ ರೀತಿ ಮಾಡಿದಾಗ ಇಳಿಜಾರು ಮುಖವಾಗಿ ಮಾಡಿದಾಗ ನಮಗೆ ಪಾಂಡನ್ನ ಡ್ರೈ ಮಾಡಿ ತೆಗೆಯುವಾಗ ಒಂದು ಮರಿನೂ ಕೂಡ ಪಾಂಡಲ್ಲಿ ಉಳಿಯೋದಿಲ್ಲ, ಫುಲ್ ನಮಗೆ ಸಿಗುತ್ತೆ. ಹಾಗಾಗಿ ಅದು ಇಳಿಜಾರು ಮುಖವಾಗಿ ಮಾಡಿರ್ತೀವಿ. ಅದರದ್ದು ಬೆಳೆಸಬೇಕಾದ್ರೆ ಅದಕ್ಕೆ ಆದಂತಹ ಒಂದು ಆಹಾರ ವ್ಯವಸ್ಥೆ ಇರುತ್ತೆ, ನೀರು ಕೊಡೋದಾಗಿರ್ಬೋದು, ಆ ಒಂದು ಪದ್ಧತಿ ಬಗ್ಗೆ ಹೇಳೋದಾದ್ರೆ ಮರಿ ಬಿಟ್ಟು 5 ದಿನ ಸ್ಪಾನ್ ಬಿಟ್ಟ ನಂತರ ಮೊದಲನೇ ದಿನ ಹಂತದಿಂದ ಸುಮಾರು 10-15 ದಿನಗಳ ಕಾಲ ಹಿಂಡಿ ಹಾಲು ಅಂತ ಶೇಂಗಾ ಹಿಂಡಿ ಹಾಲು, ಶೇಂಗಾ ಹಿಂಡಿನ ನೆನೆಸ್ಬಿಟ್ಟು ಅದನ್ನ ಕಲಸ್ಕೊಂಡು ನೀರು ಮಾಡಿ ಅದನ್ನ ಉಗ್ತೀವಿ. ಎಲ್ಲಾ ಕಡೆನೂ ಬೀಳೋ ರೀತಿ ಉಗ್ತೀವಿ. ಉಗಿದ ನಂತರ 10-15 ದಿನಗಳ ಕಾಲ ಹಿಂಡಿ ಹಾಕ್ತೀವಿ. ಅದ್ರ ಮಧ್ಯೆ ಮರಿ ಬಿಟ್ಟು ಒಂದು ವಾರದಲ್ಲಿ 1-2 ಸಲ ಅದಕ್ಕೆ ಸಗಣಿನ ಹಾಕ್ತಕ್ಕಂಥದ್ದು ಮತ್ತೆ ಅದಕ್ಕೆ ಬೇಕಾದಂತ ಕೆಲವೊಂದು ಮೆಡಿಸಿನ್ಸ್ ಕೂಡ ಮಾಡಬಹುದು. ಈ ಮೆಡಿಸನ್ ಅಂತ ಎಲ್ಲ ಹೇಳಿದ್ರೆ ಎಲ್ಲಿಂದ ಸಿಗುತ್ತೆ? ಮೆಡಿಕಲ್ ಅಲ್ಲೇ ಸಿಗುತ್ತೆ, ಅದಕ್ಕೆ ಆದಂತದ್ದು ಬೇರೆ ಇದೆ. ಬಟ್ ಅದು ನಾವಿಲ್ಲಿ ಎಲ್ಲೂ ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಎಲ್ಲೂ ಸಿಗದಿರೋ ಕಾರಣ ನಾವು ಬೇಕಾದಂತ ಕೆಲವೊಂದು ಸಣ್ಣ ಪುಟ್ಟ ಮೆಡಿಸನ್ ಕೇಳಿದ್ರೆ ಅವರು ಏನು ಗ್ರೋತ್ ಉತ್ಪಾದನೆ ಮಾಡಕ್ಕೆ ಮರಿಗಳು ಈ ತರ ಬುಲ್ಡೆ ಸಣ್ಣ ಆಗಿ ಬಾಡಿ ಸಣ್ಣ ಆಗಿ ಬುಲ್ಡೆ ಮಾತ್ರ ದಪ್ಪ ಆಗಿದ್ದಾವೆ, ಅದಕ್ಕೆ ಡೆವಲಪ್ಮೆಂಟಿಗೆ. ಮತ್ತೆ ಮೀನ್ ಮರಿ ಅವಾಗ ಸಾಯ್ತಾ ಇರ್ತದೆ, ಅದಕ್ಕೆ ಸಾಯದೇ ಇರೋ ರೀತಿ ಆಕ್ಸಿಜನ್ ಉತ್ಪತ್ತಿ ಆಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ಮೆಡಿಸಿನ್ಸ್ ಕೊಡ್ತಾರೆ. ಅದು ಪಶು ಆಸ್ಪತ್ರೆ, ಅದು ಮೆಡಿಕಲ್ಸ್ ಪಶುಗೆ ಸಿಗ್ತಕ್ಕಂಥದ್ದಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಿಗ್ತಕ್ಕಂಥ ಒಂದು ಮೆಡಿಕಲ್ ಅಲ್ಲಿ ಈ ಮೀನುಗಳಿಗೂ ಕೆಲವೊಂದು ಸಿಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ, ಇರೋದ್ರಿಂದ ನಾವು ತಗೊಂಡ್ಬರ್ತೀವಿ ಸರ್. ಅಲ್ಲಿ ಈ ಸಂಪೂರ್ಣ ಒಂದು ಕೊಳವನ್ನು ನಿರ್ಮಾಣ ಮಾಡಿ ಮೀನನ್ನ ಬಿಟ್ರಿ, ಅದರ ಒಂದು ಮೀನುಗಳ ಮರಿಗಳನ್ನ ಅದರ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡ್ತೀರಿ? ಈ ಮೀನು ಚೆನ್ನಾಗಿದೆ ಚೆನ್ನಾಗಿಲ್ಲ, ಇದು ಬೆಳೀತಾ ಇದೆಯೋ ಬೆಳೀತಾ ಇಲ್ವೋ, ಅದೆಲ್ಲ ಯಾವ ರೀತಿ ತಿಳ್ಕೊತೀರ ತಾವು? ಮರಿ ಬಿಟ್ಟ ನಂತರ ಸರ್ ನಾವು ಸುಮಾರು 10 ದಿನಗಳ ನಂತರ ಅಥವಾ 8 ದಿನದಿಂದ 10 ದಿನಗಳ ನಂತರ ಕೆಳಗಡೆ ನಾವು ಹಾಪ ಹಾಕಿ ಅದನ್ನ ಎಳೆದು ನೋಡ್ತೇವೆ. ಮರಿ ಎಳೆದು ನೋಡಿದಾಗ ಅದರಲ್ಲಿ ಮರಿ ಯಥೇಚ್ಛವಾಗಿ ಬಂದ್ರೆ ಅದರ ಚೆನ್ನಾಗಿದೆ, ಮತ್ತೆ ಆಕ್ಟಿವ್ ಆಗಿದ್ರೆ ಅಂದ್ರೆ ಅದು ನೀರಲ್ಲಿ ನಾವು ಹಾಪ ಹಿಂಗೆ ಎತ್ತಿಟ್ಕೊಂಡಾಗ ಸ್ಪೀಡಾಗಿ ರನ್ನಿಂಗ್ ಇದೆಯಾ ಅಥವಾ ಇನ್ ಸುಪ್ನೆ ಸಪ್ಪು ಮಲ್ಕೊಂಡಿದ್ಯಾ ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ಅದಕ್ಕೆ ಯಾವ ರೀತಿ ನಾವು ಫುಡ್ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಕೊಡ್ತೇವೆ. ಚೆನ್ನಾಗಿದ್ರೆ ಓಕೆ, ಸ್ವಲ್ಪ ಏನೋ ವೀಕ್ ಇತ್ತು ಅಂತ ನಿಮಗೆ ಅನಿಸಿದಾಗ ಯಾವ ರೀತಿ ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ಏನು ತಗೋತೀರಿ? ಚೆನ್ನಾಗಿದ್ದಕ್ಕೆ ಯಾವ ರೀತಿ ಮಾಡ್ತೀರಿ? ಚೆನ್ನಾಗಿರೋದಕ್ಕೆ ಸರ್ ಯಾವುದೇ ರೀತಿಯ ಮಾಮೂಲಿ ದಿನನಿತ್ಯ ಏನು ಫುಡ್ ಅನ್ನ ಕೊಡಬೇಕು ಅದನ್ನ ಕೊಡ್ತಾ ಹೋಗ್ತೇವೆ. ಚೆನ್ನಾಗಿಲ್ಲದೆ ಇರೋದಕ್ಕೆ ಅದಕ್ಕೆ ಸಗಣಿ ಕಳ್ಳೋದು, ಮತ್ತೆ ನೀರನ್ನ ಎಕ್ಸ್ಚೇಂಜ್ ಮಾಡೋದು, ನೀರನ್ನ ಜಾಸ್ತಿ ಬಿಡೋದು, ಅದಕ್ಕೆ ಹೊರಗಡೆಯಿಂದ ನೀರನ್ನ ಮೇಲಿಂದ ಬೀಳೋ ರೀತಿ ಜಾಸ್ತಿ ಬಿಡೋದು, ಅದಕ್ಕೆ ಮತ್ತೆ ಸಗಣಿ ಕಳ್ಳೋದು, ಮತ್ತೆ ಶೇಂಗಾ ಹಿಂಡಿ ನಾವು ಕೊಡ್ತಕ್ಕಂಥ ಫುಡ್ ಸ್ವಲ್ಪ ಜಾಸ್ತಿ ಕೊಡ್ತಕ್ಕಂಥದ್ದು. ಕೊಳವನ್ನ ದಿನಕ್ಕೆ ಎಷ್ಟು ಬಾರಿ ವೀಕ್ಷಣೆ ಮಾಡ್ತೀರಿ? ದಿನನಿತ್ಯ ಬೆಳಿಗ್ಗೆ ಸಂಜೆ ನಾವು 2 ಟೈಮ್ ಫುಡ್ ಕೊಡ್ತೀವಿ ಸರ್. ಮಧ್ಯಾಹ್ನ ನೀರು ಬಿಟ್ಟಾಗ ಮಧ್ಯಾಹ್ನ ಮತ್ತೆ ಬಂದಲ್ಲಿ ನೋಡ್ಕೊಂಡು ಹೋಗ್ತೀವಿ. ಪ್ರಾಬ್ಲಮ್ ಇದೆ ಎಲ್ಲೇ ಅದಕ್ಕೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಲೇಬರ್ಗಳನ್ನ ಬಿಟ್ಬಿಟ್ಟು ಆ ದಿನ ಎಲ್ಲ ಕೆಲಸ ಮಾಡ್ತೇವೆ ಅಲ್ಲಿ. ಏನ್ ಕೆಲಸ? ಕೆಲಸ ಅಂದ್ರೆ ಈಗ ಬಲೆ ಹಾಕೋದು, ಬರಿ ಬಿಟ್ಟ ನಂತರ ಬಲೆ ಹಾಕಲಿ ನೀರ್ ಕಾಗೆ ಬಂದು ಎಲ್ಲ ತಿನ್ಬಿಡುತ್ತೆ. ಆಗ 10-20 ಕಾಗೆ ಬರುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಪಾಂಡಲ್ಲಿ, ಅವಕ್ಕೆ ಸುಮಾರು 10-20 ಮರಿನೇ ಹೋಗ್ಬಿಡುತ್ತೆ. ಒಂದೊಂದು ಪಾಂಡಲ್ ಬೆಳೆಯೋದೇ ನಾವು 1,00,000 30% ನಾವು ಮರಿ ಬೆಳಿತೇವೆ ಅಷ್ಟೇ ಸಿಗೋದು. ನಮ್ಗೆ ಸಿಗೋದು ಅಲ್ಲಿಂದ ಮರಿ ಸಿಗೋದು BRP ಸ್ಪಾನ್ 1,00,000 ತಂದ್ಬಿಟ್ರೆ ನಮಗೆ 30% ಅಂದ್ರೆ 30,000 ಅಷ್ಟೇ ನಮ್ಗೆ ಮರಿ ಬೆಳೆಯಕ್ ಸಾಧ್ಯ. ಆ ಮರಿ ನಮ್ಗೆ ಉಳಿಬೇಕು ಅಂದ್ರೆ ನಾವು ಬಲೆ ಹಾಕ್ಲೇಬೇಕು. ಅದರಿಂದ ಕೆಳಗಡೆ ಸೈಡ್ ಎಲ್ಲ ಕೊಕ್ಕರೆ ಕಾಗೆ ಕುರುಳಂಗೆ ಬಲೆ ಹಾಕಿ ಅದನ್ನ ನಿರ್ವಹಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ಕೆಲಸ ನೀರ್ ಬಿಡೋದು, ಮತ್ತೆ ಸೈಡ್ ಅಲ್ಲಿ ಹುಲ್ಲೆಲ್ಲ ಕೆತ್ತೋದು, ಗಿಡಗಂಟೆ ಒಡೆಯೋದು, ಈ ತರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಆದ್ರೆ ಈ ಒಂದು ಕೆಲಸಕ್ಕೆ ಜನಗಳು ಬೇಕಾಗ್ತಾರೆ, ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರ? ಖಂಡಿತ ಸರ್, ಯಾಕೆ ಜನ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ಲೇಬರ್ ಬೇಕೇ ಬೇಕು. ಮತ್ತೆ ಈ ಒಂದು ಪಾಂಡಲ್ಲಿ ಸುಮಾರು ಒಂದ್ಸರಿ ಮರಿ ಎಳಿಬೇಕು ಅಂದ್ರೆ ಸುಮಾರು ಒಂದು 6-7 ಜನ ನಮಗೆ ಮರಿ ಎಳಿಲಿಕ್ಕೆ ಬೇಕು. ಜನ 6-7 ಜನ ಮರಿ ಎಳಿಲಿಕ್ಕೆ ಬೇಕು, ಅದರಿಂದ ನಾವು ಲೇಬರ್ ಕರ್ಕೊಂಡೇ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ನಾವು ನೋಡ್ತಾ ಇದೀವಿ ನೀವು ಒಂದು ಫುಡ್ ಇನ್ ಪ್ಯಾಕೆಟ್ ಇಟ್ಟಿದ್ರೆ, ಅದು ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಯಾವ ರೀತಿ ಹಾಕೋದು, ಎಷ್ಟು ದಿನಕ್ಕೆ ಹಾಕೋದು, ಇದೇ ತರದ್ದು ಫುಡ್ಗಳು ಎಷ್ಟಿದಾವೆ? ಇದು ಸರ್ ಇದು ರೈಸ್ ಮಿಲ್ ಅಂದ್ರೆ ಸ್ಟೀಮ್ ಅಕ್ಕಿ ಮಾಡ್ತಕ್ಕಂತ ಒಂದು ತೋಡು, ಸ್ಟೀಮ್ ತೋಡು, ಇದು ಪಾಲಿಸ್ ತೋಡಲ್ಲ, ಇದು ಸ್ಟೀಮ್ ತೋಡು. ಈ ಸ್ಟೀಮ್ ತೋಡು ಸಿಗೋದು ನಮಗೆ ರೈಸ್ ಮಿಲ್, ಸ್ಟೀಮ್ ಅಕ್ಕಿ ಮಾಡ್ತಕ್ಕಂತ ಮಿಲ್ಗಳಲ್ಲಿ. ಇದು ಬಂದು ಈಗಿವತ್ತಿನ ರೈಟು 3,000 ರೂಪಾಯಿ ಕ್ವಿಂಟಲ್ ಆಗಿದೆ. 3,600 ರೂಪಾಯಿ ಒಂದು ಕ್ವಿಂಟಲ್ ಆಗಿದೆ. ಇವತ್ತು 50 ಕೆಜಿಗೆ ನಾವು 1,800 ರೂಪಾಯಿ ಬೆಲೆ ಕೊಟ್ಟು ಕೊಂಡ್ಕೊಂಬಂದು ಅದು ನಮಗೆ ಫುಡ್ನ ಈ ಫುಡ್ನ ಹಾಕ್ತಿದೀವಿ. ಇದು ಬಿಟ್ಟರೆ ನಮಗೆ ಇನ್ನೊಂದು ಮೀನ್ ಫೀಡ್ ಅಂತ ಸಿಗುತ್ತೆ ಸರ್, ಸಣ್ಣ ಕಾಳು ಕಾಳು ಇರುತ್ತೆ, ಅದು ಕೂಡ 35 ಕೆಜಿಗೆ 1,800 ರೂಪಾಯಿ ರೈಟ್ ಇದೆ ಅದಕ್ಕೂ ಕೂಡ. ಅದು ಬಿಟ್ಟರೆ ಶೇಂಗಾ ಹಿಂಡಿ ಇದೆಲ್ಲ ಬಳಸ್ತೇವೆ. ಅಂದ್ರೆ ಇದಿಷ್ಟು ಬಳಸ್ತೀರಾ, ಇದನ್ನೆಲ್ಲ ಯಾವ ಪ್ರಮಾಣದಲ್ಲಿ ಹಾಕ್ತೀರಾ? ಮೀನಿಗೆ ಜಾಸ್ತಿ ಆದ್ರೂ ಆ ಮರಿಗಳು ಸಾಯುವ ಪರಿಸ್ಥಿತಿ ಇರುತ್ತೆ, ಕಡಿಮೆ ಆದ್ರೂ ಅವಕ್ಕೆ ಇದಾಗುತ್ತೆ, ಅದನ್ನೆಲ್ಲ ಯಾವ ಒಂದು ಮಟ್ಟದಲ್ಲಿ ಹಾಕಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಆಹಾರಗಳನ್ನ? ಈ ಆಹಾರನ್ನ ಸರ್ ನಾವು ಮೀನ್ ಈ ಏನು ತೊಟ್ಟಿ ಒಂದು 50x100 ಇದೆ ಅಂದ್ರೆ ಅದಕ್ಕೆ ನಾವು ದಿನನಿತ್ಯ 2 ಕೆಜಿ ಒಂದು ಟೈಮಿಗೆ ಅಂದ್ರೆ ಒಂದು ಟೈಮಿಗೆ 2 ಕೆಜಿ ಅಂದ್ರೆ ಒಂದು ದಿನಕ್ಕೆ 5 ಕೆಜಿ ಉಪಯೋಗಿಸ್ತೀವಿ ಸರ್. ಎಲ್ಲಾ ಕೊಳಕ್ಕಳಿಗೂ ಅಷ್ಟೇನೋ ಅಥವಾ ಹೇಗೆ? ಹೌದೌದು, ಪ್ರತಿ ಕೊಳದ ಉದ್ದ ಮತ್ತೆ ಅಗಲ ಎಷ್ಟಿದೆ ಅದಕ್ಕೆ ಎಷ್ಟು ನಾವು ಮರಿ ಬಿಟ್ಟಿರ್ತೀವಿ ಅನ್ನೋದ್ರ ಮೇಲೆ ನಾವು ಫುಡ್ ಅನ್ನ ಹಾಕಂತ ಹೋಗ್ತೀವಿ. ವಿಜಯಕುಮಾರ್ ಅವರೇ, ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಎಲ್ರಿಗೂ ಇದೊಂದು ಈ ಒಂದು ಕೃಷಿ ಆಸಕ್ತಿ ಇರುತ್ತೆ, ಆ ಖರ್ಚಿನ ಬಗ್ಗೆ ಹೇಳೋದಾದ್ರೆ ತಾವು ಏನ್ ಹೇಳ್ತೀರಾ, ಎಷ್ಟು ಖರ್ಚು ಬಿಡಬಹುದು ಅಂತ ಹೇಳ್ತೀರಾ ಸರ್? ಒಂದು ಕೊಳಕ್ಕೆ ಅಥವಾ ಒಂದು ಎಕರೆಗೆ ಹೇಳೋದಾದ್ರೆ ಇಲ್ಲಿ ನಮಗೆ ಒಂದು ಎಕರೆಗೆ ನಾವು ಸುಮಾರು 20,00,000 ಸ್ಪಾನ್ನ ಬಿಡ್ತೇವೆ. 20,00,000 ಸ್ಪಾನಿಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಅದನ್ನ ಪಾನನ ಹದ ಮಾಡಿಕೊಂಡು 20,00,000 ಸ್ಪಾನ್ ಬಿಟ್ಟು ಅದಕ್ಕೆ ಸಗಣಿ ಹಿಂಡಿ ತೌಡು ಎಲ್ಲಾನು ನಾವು ಖರ್ಚು ವೆಚ್ಚಗಳನ್ನ ಒಂದು ಎಷ್ಟು ಅಂದ್ರೆ 60-80 cm mm ಅರವತ್ತರಿಂದ 80 mm ಸೆಂಟಿಮೀಟರ್ ಮರಿನ ಸಾಕ್ಲಿಕ್ಕೆ 70 mm 80 mm ಮರಿ ಅಂತಾರೆ, ಅಷ್ಟು ನಾವು ತರಲಿಕ್ಕೆ ಸುಮಾರು 1 lakh rupees ಖರ್ಚು ಬರುತ್ತೆ ಸರ್. ಒಂದು ಎಕರೆಗೆ ನಿಮಗೆ ಅವ್ರು ಸ್ಪಾಮ್ ಕೊಡ್ತಾರಲ್ಲ ಅದು ಇಷ್ಟೇ ಇರುತ್ತೆ ಅನ್ನೋದು ಯಾವ ರೀತಿ ಜಡ್ಜ್ ಯಾವ ಥರ ಮಾಡ್ತಿರತ್ತ ಸರ್? ಅಲ್ಲಿ ಅವರು ಅದು ಅಳತೆ ಮಾಡಿ ಅವ್ರು ಇಟ್ಟಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ, ಬಟ್ ನಾವು ಇದುವರೆಗೂ ಅದ್ರ ಲೆಕ್ಕ ಮಾಡಿಲ್ಲ. ಕಾರಣ ಅದನ್ನು ಸಣ್ಣದಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ, ಅದನ್ನು ಕೌಂಟ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಅದು ನಂಬಿಕೆ ಇದೆ. ಸೊ ಅದರಿಂದ ನಾವು ತಂದು ಬಿಡ್ತೇವೆ ಸರ್. ಬಟ್ ನಮಗೆ ಆ 1 lakh ಅವರೇಜ್ ಎಷ್ಟು ಉಳಿಯುತ್ತೆ ಅನ್ನೋದು ಪ್ರಮಾಣ ಹೇಳಿದಾರಲ್ಲ, ಅದಕ್ಕಿಂತ ಹೆಚ್ಚಿನ ಒಂದೊಂದು ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಿನ ಅಂದರೆ 30% ಉಳಿಯುತ್ತೆ ಅಂತ ಹೇಳಿದ್ದಾರೆ. ನಾವು 35% 40% ಮರಿ ಉಳಿತಾಯ ಆಗತ್ತಲ್ಲ, ಅದೇ ನಂಬಿಕೆ ಸರ್. 20 lakh ಒಂದು ಎಕರೆ ಹಾಕ್ತೀನಿ ಅಂತ ಹೇಳಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಮೀನುಗಳು ಎಷ್ಟು ಆಗಾರೆ? 20 lakh ಸರ್, 30% ನನಗೆ ನಮಗೆ ಸುಮಾರು 3.5-4 lakh ಮರಿ ಸಿಗುತ್ತೆ ಸರ್. ಒಂದು ಇಂಚ್ ಮರಿ 3.5-4 lakh ಮರಿ ಸಿಗುತ್ತೆ ಸರ್. ನೀವು 80 mm 70 mm ಅಂತ ಹೇಳಿದ್ರೆ ಆ ಒಂದು ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ ಎಷ್ಟು mm ಆದ ನಂತರವಾಗಿ ಪ್ರಥಮದ್ದು, ಎರಡನೇ ಬಾರಿ ಎಷ್ಟಾಗಬಹುದು, ಮೂರನೇ ಬಾರಿ ಎಷ್ಟಾಗಬಹುದು, ಆ ಒಂದು ಪ್ರಕ್ರಿಯೆ ಮೀನಿಂದು ಪ್ರಮಾಣ ಸರ್? ಈಗೇನಾಗುತ್ತೆ ಅಂದ್ರೆ ಒಂದು ಇಂಚ್ ನಾವು ಬೆಳೆದಾಗ ಒಂದು ಇಂಚ್ ಮರಿನ ನಾವು ಕೆರೆಗಳಿಗೆ ಕೊಡ್ತೇವೆ, ಎರಡು ಇಂಚು ಕೆರೆಗಳಿಗೆ ಕೊಡ್ತೇವೆ, 2.5-3 inch ಮರಿನ ನಮ್ಮ ಸರ್ಕಾರ ಎತ್ತುವಳಿ ಅಂತೇಳಿ ನಮಗೆ ಆದೇಶ ಕೊಡುತ್ತೆ. ಜಲಾಶಯಗಳಿಗೆ, ಕೆರೆಗಳಿಗೆ, ಜಿಲ್ಲಾ ಪಂಚಾಯತ್ ಕೆರೆಗಳಿಗೆ, ಹೊಳೆ ಅಂಚಿನ ಇದಕ್ಕೆ ಬಿಡಲಿಕ್ಕೆ ಸರ್ಕಾರದಿಂದ ಎತ್ತುವಳಿ, ಮೀನು ಮರಿ ಎತ್ತುವಳಿ ಅಂತ ಆದೇಶ ಕೊಡುತ್ತೆ. ಪ್ರತಿಯೊಬ್ಬ ರೈತರಿಗೂ 1 lakh ಆದೇಶ ಕೊಡುತ್ತೆ. ಅದರ ಪ್ರಕಾರವಾಗಿ ಅಲ್ಲಿಗೆ 70 mm 80 mm ಮರಿನ ಅಲ್ಲಿ ತಗೊಂಡೋಗಿ ಸರಬರಾಜು ಮಾಡ್ತೇವೆ, ಆ ಪ್ರಮಾಣವಾಗಿ ನಮಗೆ ಬಿಡ್ತೇವೆ. ಅಂದ್ರೆ ಆ ಯೋಜನೆಯ ಉದ್ದೇಶ ಏನು ಅಂತ ಹೇಳ್ತೀರಾ, ತಮಗೆ ಗೊತ್ತಿರೋ ರೀತಿಯಲ್ಲಿ? ಈಗ ಎಲ್ಲ ಯುವಕರು ಕೂಡ ಓದಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಯಾವುದೇ ರೀತಿಯ ಉದ್ಯೋಗ ಇಲ್ಲದಲ್ಲೇ ನಿರುದ್ಯೋಗ ಸಮಸ್ಯೆಗಳನ್ನ ಕಾಡ್ತಾ ಇದೆ. ಇದರಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮ, ಈ ಯೋಜನೆಗಳಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂತೀನಿ. ಈ ಒಂದು ಸರ್ಕಾರಕ್ಕಂತೂ ನೀವು ಕೊಡ್ತೀರಿ, ಅದಕ್ಕೆ ಬರ್ತಕ್ಕಂತ ನಿಮಗೆ ಆದಾಯ ಎಷ್ಟು ಏನು ಅಂತ? 1 lakh ನಾವು ಖರ್ಚು ಮಾಡಿ 1 acre ನಾವು ಮೀನ್ಮರಿ ಸಾಕಾಣಿಕೆ ಮಾಡಿದಾಗ ಸ್ಟಾರ್ಟಿಂಗ್ ಇಂದ ನಾವು ಸುಮಾರು 3-4 lakh ಮರಿನ 3 ತಿಂಗಳ ಒಳಗಡೆ ಸುಮಾರು 6 lakh ಮರಿನ ಮಾರ್ತೇವೆ. 4 lakh ಕೆರೆಗಳಿಗೆ ಮಾರ್ತೇವೆ, ಇನ್ನು 2 lakh ಎತ್ತುವಳಿ ಆದೇಶಕ್ಕೆ ಅಂತ ಹೇಳಿ ನಾವು ಕೊಡ್ತೇವೆ. ಅಲ್ಲಿ ನಮಗೆ ಸುಮಾರು 4 lakh ವರೆಗೂ ಆದಾಯ ಆಗುತ್ತೆ ಸರ್. ಅಂದ್ರೆ ಈ ಒಂದು ಬಿತ್ತನೆ ಮೀನನ್ನು ತಾವು ತಗೊಂಡೋಗ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಟ್ರಾನ್ಸ್ಪೋರ್ಟಿಂಗ್ ಆಗಿರ್ಬೋದು, ಮೀನು ತೆಗಿಬೇಕಾಗಿರ್ಬೋದು, ಆ ಒಂದು ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಅದನ್ನ ನೀವು ಸರಬರಾಜು ಮಾಡ್ತೀರಿ? ಸರಬರಾಜು ಮಾಡುವಾಗ ನಾವು ಮರಿನ ಹಿಡಿದು ಸುಮಾರು ಒಂದು 6 hours ಅಂದ್ರೆ 6 ಗಂಟೆಗಳ ಕಾಲ ಅದನ್ನ ಕಂಡೀಷನ್ ಅಲ್ಲಿ ಆಪದಲ್ಲಿ ಹಾಕಿ ಕಂಡೀಷನ್ ಮಾಡ್ತೇವೆ. ಅದಾದ ನಂತರ ಈ ನಮಗೆ ಲಾರಿ ಮತ್ತೆ ಬುಲೆರೋ ಗಾಡಿ ಏನು ಇದಾವೆ ಅದರೊಳಗಡೆ ಸಿಂಟೆಕ್ಸ್ ಮುಖಾಂತರ 1000 ಸಿಂಟೆಕ್ಸ್ 1000 ಲೀಟರ್ ಇಡಿತಕ್ಕಂತ ಸಿಂಟೆಕ್ಸ್ಗೆ ಸುಮಾರು 1/4 ಭಾಗ ನೀರು ತುಂಬಿಸಿರ್ತೇವೆ. ಅದಕ್ಕೆ ಆಕ್ಸಿಜನ್ ಸಿಲಿಂಡರ್ ಸಿಗುತ್ತೆ, ಆಕ್ಸಿಜನ್ ಸಿಲಿಂಡರ್ನ ನಾವು ಅದಕ್ಕೆ ಇಟ್ಕೊಂಡಿರ್ತೇವೆ. ಮರಿ ಹಾಕಿದ ನಂತರ ಆಕ್ಸಿಜನ್ ಅದಕ್ಕೆ ಬಿಟ್ಕೊಂಡು ಸೇಫ್ಟಿಯಾಗಿ ತಗೊಂಡೋಗ್ತಕ್ಕಂಥ ಜವಾಬ್ದಾರಿ ನಮಗೆ ಮಾಡ್ತೇವೆ ಸರ್. ದೂರ ಹೆಚ್ಚಾದಷ್ಟು ಮೀನಿಗೆ ತೊಂದರೆ ಆಗುತ್ತೆ, ಎಷ್ಟು ಅವರ್ ಒಳಗಡೆ ನೀವು ಅದನ್ನ ಸಾಗಾಟ ಮಾಡಬೇಕು ಅಂತ? 24 hours ಕೂಡ ಜರ್ನಿ ಮಾಡಬಹುದು ಸರ್, ಏನು ಯಾವುದೇ ತೊಂದರೆ ಆಗಲ್ಲ. 24 hours ಕಾಲ ನಾವು ಅದನ್ನ ಜರ್ನಿ ಮುಖಾಂತರ ತಗೊಂಡೋಗ್ಬೋದು. ಮತ್ತೆ 24 hours ಅಲ್ಲ, 2 ದಿನ ಆದ್ರೂ ನಾವು ತಗೊಂಡೋಗ್ಬೋದು. ಮಧ್ಯ ಮಧ್ಯ ಅದನ್ನ ನೀರನ್ನ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು, ನೀರನ್ನ ಬದಲಾವಣೆ ಮಾಡ್ತಾ ಇರಬೇಕು. ಸುಮಾರು 150 km ಒಂದ್ಸಲ ಅದನ್ನ ನೀರು ಬದಲಾವಣೆ ಮಾಡ್ತಾ ಇದ್ರೆ ಮೀನು ಮರಿ ಏನೂ ಆಗಲ್ಲ ಸರ್. ನಾವು ನಿಮ್ಮ ಕೊಳವನ್ನು ನೋಡ್ತಾ ಇದೀವಿ, ಒಂದ್ ಕಡೆ ನೀರ್ ಬಿಡ್ತಾ ಇದ್ದೀರಾ ಒಂದೊಂದು ಕೊಳಕ್ಕೆ, ಆ ಒಂದು ಪ್ರಕ್ರಿಯೆ ಏನಕ್ಕೋಸ್ಕರ? ಒಂದ್ಸರಿ ನೀರ್ ಬಿಟ್ರೆ ಆಗುತ್ತಾ, ಎಷ್ಟು ದಿನದ ನಂತರವಾಗಿ ನೀರನ್ನ ತಾವು ಬದಲಾಯಿಸಬೇಕು, ನೀರ್ ಅದೇ ರೀತಿ ಇದ್ರೆ ಏನಾಗುತ್ತೆ, ಯಾವ ನೀರನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ? ನೀರು ಬದಲಾವಣೆ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಈ ಪಾಚಿ ಆಗೋದು, ಆಮೇಲೆ ನೀರು ಕೊಳ್ತೋಗೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ನಾವು ಹಾಕಿರೋ ಫುಡ್ಡು ಮತ್ತೆ ಏನಾಗುತ್ತೆ ಉಳಿತಾಯ ಆದಾಗ ಅದೆಲ್ಲ ನೀರನ್ನ ಮಲಿನ ಮಾಡ ಗಲೀಜ್ ಮಾಡುತ್ತೆ. ಅದಕ್ಕೋಸ್ಕರ ಎಕ್ಸ್ಚೇಂಜ್ ಅಂದ್ರೆ ನೀರನ್ನ 3 ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ, ಅದರಿಂದ ಮರಿ ತುಂಬಾ ಚೆನ್ನಾಗಿ ಬರುತ್ತೆ. ಆ ನೀರನ್ನ ಎಕ್ಸ್ಚೇಂಜ್ ಮಾಡಿದ ನೀರನ್ನ ಎಲ್ಲಿಗೆ ಹಾಕ್ತೀರಿ ತಾವು? ಎಕ್ಸ್ಚೇಂಜ್ ಮಾಡಿದ ನೀರನ್ನ ಔಟಿಂಗ್ ಮಾಡ್ತೀವಿ ಸರ್, ಹೊರಗಡೆ ಹೋಗಂಗ್ ಮಾಡ್ತೀವಿ ಅದನ್ನ. ಈ ಕಡೆ ಒಂದ್ ಕಡೆ ಬರ್ತಾ ಇದ್ರೆ ಇನ್ನೊಂದ್ ಕಡೆ ನೀರು ಹೊರಗಡೆ ಹೋಗ್ತಾ ಇರುತ್ತೆ. ತುಂಬಾ ಕಡಿಮೆ ಅಂದ್ರೆ ತುಂಬಾ ಬೇಗ ಅದು ಡ್ರೈ ಆಗ್ತಾ ಇದೆ ಪಾಂಡ್ ಅಂದ್ರೆ ಅದಕ್ಕೆ ಏನು ಅವಶ್ಯಕತೆ ಇಲ್ಲ, ಹೊರಗಡೆ ಹೋಗೋದು ಅಂತ ಹೋಗಂತದ್ದು ಅದಕ್ಕೆ ತುಂಬಿಸ್ರೆ ಸಾಕು. ಅಂದ್ರೆ ಮೀನನ್ನು ನೀರಿನ ಹೊರಗಡೆ ಹಾಕೋ ಸಮಯದಲ್ಲಿ ನೀರಿನ ಜೊತೆಗೆ ಮೀನು ಕೂಡ ಹೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದ್ರ ಮುಂಜಾಗ್ರತಾ ಕ್ರಮವಾಗಿ ನಾವು ಮುಂದ್ಗಡೆ ಸರ್ ಅದಕ್ಕೆ ಒಂದು ಹಾಪ ಅಥವಾ ಸೊಳ್ಳೆ ಪರದೆ ಅಂತ ಇದೆ, ಅದನ್ನ ಸೊಳ್ಳೆ ಭದ್ರ ಹಾಗೆ ಹೇಗೆ ಮನುಷ್ಯ ಕಟ್ಕೊಂತಾನೆ ಅದೇ ರೀತಿ ಕೂಡ ಅದಕ್ಕೆ ಮುಂದ್ಗಡೆ ಪೈಪಿನ ಮುಂದೆ ಅದಕ್ಕೆ ಹಾಕ್ತಕ್ಕಂಥದ್ದು ನಾವು ಮಾಡ್ತೇವೆ. ಅದರಿಂದ ಹೋಗೋದಿಲ್ಲ. ಅದು ಮೀನನ್ನ ಸಾಕ್ಬೇಕಾದ್ರೆ ತುಂಬಾ ತೊಂದರೆಗಳು ಕಾಣ್ತೀವಿ. ಪರಿಸರದಲ್ಲಿ ನೀವು ಮೀನನ್ನ ಬೆಳೀತಿರೋದ್ರಿಂದ ತುಂಬಾ ಅದಕ್ಕೆ ಅಡೆತಡೆಗಳಿರುತ್ತೆ. ಆ ಅಡೆತಡೆಗಳ ಬಗ್ಗೆ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಹೌದು ಸರ್, ಈಗೇನಾಗಿದೆ ಅಂದ್ರೆ ಹಲವಾರು ಸರಿ ನಾನು ಮತ್ತೆ ನನ್ನ ಸ್ನೇಹಿತರು ಕೂಡ ಈ ಕಳೆದ ವರ್ಷ ನಾವು ಹಾವುಗಳಿಂದ ಕಚ್ಚಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿದೀವಿ. ಏನೋ ದೇವ್ರ ದಯೆ ನಾವು ಚೆನ್ನಾಗಿದ್ದೀವಿ, ಯಾವ ತೊಂದ್ರೆ ಆಗಿಲ್ಲ. ಇದ್ ಮುಂದೆ ಯಾರಿಗೂ ಆ ರೀತಿ ಆಗೋದ್ ಬೇಡ. ಬಟ್ ಈಗ ಏನಾಗಿದೆ ಅಂದ್ರೆ ಹಾವುಗಳು ನೀರಾವು ಎಲ್ಲಾ ರೀತಿಯ ಹಾವುಗಳು ಕೂಡ ಪಾಂಡಲ್ಲಿ ಕಾಣ್ತವೆ. ಅಧಿಕಾರಿಗಳು ಬಂದಾಗ್ಲೂ ಕೂಡ ಎಷ್ಟೋ ಸಲ ಹಾವುಗಳು ಅವರು ದಾಟ್ಕೊಂಡು ಹೋಗಿದ್ದಾರೆ, ಅವರೇ ಎಷ್ಟೋ ಸಲ ದಾಟ್ಕೊಂಡು ಹೋಗಿದ್ದಾರೆ. ಅವರೇ ನಮಗೆ ಎಷ್ಟೋ ಸಲ ಹುಷಾರಾಗಿ ಕೆಲಸ ಮಾಡ್ರಪ್ಪ ನೀವೆಲ್ಲ ಅಂತ ಹೇಳಿ ನಮಗೆ ಹಿತವಚನಗಳನ್ನ ಹೇಳಿದ್ದಾರೆ. ಹಾಗಾಗಿ ಅದಕ್ಕಾಗಿ ಏನೋ ಇಂತಹ ಅನಾಹುತಗಳಿಂದ ಬಲೆ ಬಿಟ್ಟಿರ್ತೀವಿ. ರಾತ್ರಿ ಹೊತ್ತು ಕೆಲಸ ಮಾಡಿ ಬಂದು ಏನೋ ನೀವು ಮೋಟರ್ ಆಫ್ ಮಾಡಕ್ ಬಂದಾಗ ಅಥವಾ ಏನೋ ಒಂದು ಆಗಿರುತ್ತೆ, ಆ ಬಲೆಯಲ್ಲಿ ಸಿಗೋಕೊಂಡು ಎಷ್ಟೋ ಜನ ಸತ್ತೋಗಿದ್ದಾರೆ, ಅವು ಕಸಿಸ್ಕೊಂಡು ಸತ್ತೋಗಿದ್ದಾರೆ. ಅಂತವರಿಗೆಲ್ಲ 2-5 ಲಕ್ಷದವರೆಗೆ ಪರಿಹಾರವನ್ನು ಆ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದೊಂದು ಮಾಡಿದೆ. ಇನ್ನು ಹೆಚ್ಚಿನ ಒಂದು ಭದ್ರತೆಯನ್ನ ಮೀನುಗಾರಿಗೆ ಕೊಡಬೇಕು ಅಂತ ಈ ಮೂಲಕ ನಾನು ಅಧಿಕಾರಿಗಳ ಹತ್ರ ಕೇಳ್ಕೊಂತೇನೆ. ಸರ್, ನೀವು ಯಾವ ರೀತಿ ಭದ್ರತೆಯನ್ನು ಮಾಡ್ಕೋತೀರಿ ಇಂಥ ಒಂದು ಪರಿಸ್ಥಿತಿಯಲ್ಲಿ? ಇಂಥ ಸಂದರ್ಭದಲ್ಲಿ ನಾವು ಮಂಡಿ ಉದ್ದ ಶೂಗಳನ್ನ ಹಾಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ರಾತ್ರಿ ಹೊತ್ತು ಕೆಲಸ ಮಾಡೋದಕ್ಕಿಂತ ಹಗಲೊತ್ತು ಕೆಲಸ ಮಾಡಬೇಕು, ಮತ್ತೆ ಪಾಂಡಗಳ ಸುತ್ತ ಗಿಡ ಗಂಟೆಗಳು ಬೆಳೆದಿರೋ ಹಾಗೆ ನೋಡ್ಕೊಬೇಕು. ಅದೊಂದು ಒಳ್ಳೇದು ಸರ್, ನಮಗೆ ಅನುಕೂಲ ಆಗತ್ತೆ. ಬೇಸಿಗೆ ರೀತಿಯಲ್ಲಿ ಮೀನು ಮರಿ ಪಾಲನೆ ಇರೋದಿಲ್ಲ ಸರ್, ಅದು ಸುಮಾರು ನವೆಂಬರ್ ಡಿಸೆಂಬರ್ಗೆ ಮುಗ್ದೋಗುತ್ತೆ. ಅದಾದ ನಂತರ ಕೂಡ ಮರಿ ಇದ್ರೆ ಅದನ್ನ ನೀರಿನ ಸೌಲಭ್ಯ ಇರತಕ್ಕಂಥ ಜಾಗಕ್ಕೆ ಸ್ಥಳಾಂತರ ಮಾಡ್ಕೊತೇವೆ. ಅಲ್ಲಿಂದ್ರೆ ಆ ಕಡೆ ಏನು ಅನಾನುಕೂಲ, ನೀರಿಗೆ ಎಲ್ಲ ಅನಾನುಕೂಲ ಇದೆ, ಅನುಕೂಲ ಇರೋ ಕಡೆ ತನ್ನ ಶಿಫ್ಟ್ ಮಾಡ್ಕೊತೇವೆ. ಒಟ್ಟಿನಲ್ಲಿ ಇದು ಎಷ್ಟು ದಿನದ ಕೃಷಿಯನ್ನು ಈ ಒಂದು ಕೃಷಿ ಮಾಡಬಹುದು? ಒಂದು ವರ್ಷದಲ್ಲಿ 6 ತಿಂಗಳು ಮಾಡಬಹುದು. 6 ತಿಂಗಳವರೆಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಸೂಕ್ತವಾದಂತಂದ್ರೆ ಮಳೆಗಾಲದಲ್ಲೇ ಸೂಕ್ತ ಸರ್, ಮಳೆಗಾಲದಲ್ಲೇ ಮಾಡ್ಬೇಕು. ಬೇಸಿಗೆಲ್ಲ ಮಾಡೋದಕ್ಕೆ ಕಷ್ಟ ಆಗತ್ತೆ, ಮತ್ತೆ ಸ್ಪಾನ್ ಬೇಸಿಗೆಲ್ ಸಿಗೋದಿಲ್ಲ. ನವೆಂಬರ್ಗೆ ಎಂಡ್ ಆಗತ್ತೆ, ಅದರಿಂದ ಸೆಪ್ಟೆಂಬರ್ಗೆ ಸ್ಪಾನ್ ಕೊಟ್ಟಕ್ಕಂಥದ್ದು ಎಂಡ್ ಆಗತ್ತೆ, ಸಿಗೋದಿಲ್ಲ. ಅಲ್ಲಿವರೆಗೆ ಮಾಡ್ಬೋದು, ಜನವರಿವರೆಗೂ ಮಾಡ್ಬೋದು. 6 ತಿಂಗಳ ಕಾಲ ಮೀನು ಕೃಷಿ ಮಾಡಲಿಕ್ಕೆ ಯೋಗ್ಯವಾಗಿರುತ್ತೆ. ಜೂನ್ 1 ಅಲ್ಲಿ ನಮಗೆ ಬರ್ತಕ್ಕಂಥ ಮಳೆಯಿಂದನೇ ಶುರುವಾಗುತ್ತೆ ಸರ್. ಮಳೆ ಬಿಸಿಲು ಜಾಸ್ತಿ ಇದ್ದಷ್ಟು ಕೂಡ ಸ್ಪಾನ್ ಸರಿಯಾದ ರೀತಿಯಲ್ಲಿ ಬರಲ್ಲ. ಯಾವುದೇ ಮಳೆ ಆಗಿರಲಿ, ಈಗ ಸ್ಟಾರ್ಟಿಂಗಿಂದನೂ ಕೂಡ ಉತ್ತಮವಾದ ಮಳೆಗಳು ಬರ್ತಾ ಇದ್ದಾವೆ ಈಗ ಇತ್ತೀಚೆಗೆ. ಅದರಿಂದ ಎಲ್ಲಾ ರೀತಿಯ ಮೀನುಮರಿ ಸ್ಪಾನ್ಗಳು ಕೂಡ ಉತ್ತಮ ರೀತಿಯಲ್ಲಿ ಸಿಗ್ತಾ ಇದೆ ನಮಗೆ. ಈಗ ಹೆಚ್ಚು ಮಳೆ ಬರ್ತಿದೆಯಲ್ಲ, ಏನೂ ತೊಂದರೆ ಆಗ್ತಿಲ್ಲ? ಖಂಡಿತ ಏನು ತೊಂದರೆ ಆಗಲ್ಲ ಸರ್. ಮೀನಿಗೆ ಬರ್ತಕ್ಕಂತ ರೋಗಗಳ ಬಗ್ಗೆ ಹೇಳ್ತಾ ಏನೇನು ತಮ್ಮ ಒಂದು ಪಾಂಡಲ್ಲಿ? ಅದು ತೊಂಡೆ ರೋಗ, ಆಮೇಲೆ ಈ ತಲೆ ಹತ್ರ ಬಾಲ ಸಣ್ಣಕ್ಕಾಗೋದು, ತಲೆ ದಪ್ಪ ಆಗಿ ಬಾಡಿ ಅಂದ್ರೆ ಮೈ ಸಣ್ಣಕ್ಕಾಗೋದು, ಈ ತರ ಎಲ್ಲ ರೋಗಗಳು ಬರ್ತವೆ. ಕೆಲವೊಂದು ರೋಗಗಳು ಇದಾವೆ, ಇನ್ನು ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಮುಂದಿನ ತಿಳ್ಕೊಬೇಕು ಅನ್ನೋ ಆಸಕ್ತಿ ಕೂಡ ಹೆಚ್ಚಿಗೆ ಇದೆ. ಈಗ ಈ ಸದ್ಯಕ್ಕೆ ನಮ್ಗೆ ತಿಳ್ಕೊಂಡಿರೋದು ಅಂದ್ರೆ ಈ ತೊಂಡೆ ರೋಗ ಅಂತೇಳಿ ಕುತ್ತಿಗೆ ಹತ್ರ ಬರುತ್ತೆ, ಮತ್ತೆ ಬಾಲ ಸಣ್ಣಕ್ಕಾಗೋದು, ಮತ್ತೆ ಬಾಲದ ಹತ್ರ ಕಪ್ಪು ಚುಕ್ಕಿ ಬರೋದು, ಕೆಳಭಾಗದಲ್ಲಿ ಆಹಾರ ತಿನ್ನಕ್ಕಾಗದಲ್ಲಿ ಗಂಟು ಸಣ್ಣ ಸಣ್ಣ ರಂಧ್ರಗಳಾಗ್ತಕ್ಕಂಥದ್ದು ಕೂಡ ಇದಾವೆ. ಅದಕ್ಕೆಲ್ಲ ನಾವು ಬೇಕಾದ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಮೆಡಿಸಿನ್ಗಳನ್ನ ಮಾಡಬೇಕಾಗತ್ತೆ. ಅಂತಂದವಾಗಿ ಎಳ್ದು ಮರಿನ ಚೆಕ್ ಮಾಡ್ತಾ ಇರೋದು ಉತ್ತಮ. ಯಾವ ರೀತಿ ಚೆಕ್ ಮಾಡ್ತಿರೋ ತಾವು? ಆಪದಲ್ಲಿ ಚೆಕ್ ಮಾಡ್ತೇವೆ ಸರ್. ಆಪ ಅಂದ್ರೆ ನಮ್ಮ ಹತ್ರ ಆಪ ಇದೆ, ಈಗ ಅಲ್ಲಿ ಇಟ್ಟಿದೀವಿ ಒಂದು ಆಪ. ಆಪದಲ್ಲಿ ಚೆಕ್ ಮಾಡಿ ಅದನ್ನ ನೋಡ್ತಾ ಇರ್ತೇವೆ, 3 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ನೋಡ್ತಾ ಇದ್ರೆ ಮತ್ತೆ ಮರಿ ನಮಗೆ ಫುಡ್ ಹಾಕುವಾಗ ಬಂದು ಮೇಯ್ತಾ ಇದೆಯಾ ಇಲ್ವಾ, ನೀರ್ ಬಿಟ್ಟಾಗ ಆಕ್ಟಿವ್ ಆಗಿ ಅದು ಹಾರಾಡ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದೆಲ್ಲ ಗೊತ್ತಾಗತ್ತೆ. ಅಂದ್ರೆ ಒಂದು ಮರಿಗೆ ಕಾಯಿಲೆ ಬಂದ್ರೆ ಅಲ್ಲಿರ್ತಕ್ಕಂಥ ಮರಿಗಳಿಗೆಲ್ಲ ಬರೋದಕ್ಕೆ ಸಾಧ್ಯತೆ ಇದೆಯಾ ಅಥವಾ ಒಂದಕ್ಕೆ ಮಾತ್ರ? ಒಂದು ಮರಿ ಬಂದಾಗಲೇ ನಾವು ಎಚ್ಚೆತ್ಕೊಂಡು ಅದಕ್ಕೆ ಬೇಕಾದ ರೀತಿಯ ವ್ಯವಸ್ಥಿತವಾದ ಮೆಡಿಸಿನ್ಸ್ಗಳನ್ನ ಮತ್ತೆ ಅಥವಾ ಅದಕ್ಕೆ ಬೇಕಾದ ಫುಡ್ ಅಥವಾ ಬೇಕಾದ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಬೇರೆ ಇದಕ್ಕೆಲ್ಲ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಒಂದು ಮರಿ ಬಂದಾಗಲೇ ಎಚ್ಚೆತ್ಕೊಂಡ್ರೆ ನಮಗೆ ಸೂಕ್ತ, ಇಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ಪಾಂಡ್ ಮರಿನೆಲ್ಲ ಸತ್ತೋಗುತ್ತೆ ಸರ್. ಖಂಡಿತ. ಕೃಷಿ ಅಧಿಕಾರಿಗಳು ತಮಗೆ ಈ ರೀತಿಯಾದ ರೋಗಗಳ ಮುನ್ಸೂಚನೆ ಏನೋ ಕೊಡಲ್ವಾ ಅಥವಾ ಬರದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೋ ನಿಮಗೆ ಹೇಳಲ್ವಾ? ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಅದಕ್ಕೆ ಇಂದಿಂದ ಮರಿಗೆ ಈಗ ಜಯಂತಿ ರೋಗ ಅಂತ ಒಂದು ಕಳೆದ ಬಾರಿ ಎಲ್ಲ ನಮಗೆ ಕಳೆದ ಇಯರ್ ಅಲ್ಲಿ ಕೊಟ್ರು. ಆದ್ರೆ ಆ ಮರಿ ನಮ್ 20 ದಿನಗಳ ಕಾಲ 15-20 ದಿನಗಳ ಕಾಲ ಮಾತ್ರ ಉಳಿತಿತ್ತು. ಅದಾದ ನಂತರ ಉಳಿತಿರಲಿಲ್ಲ. ನಾವು ಯಾವುದೇ ತರ ಔಷಧಿ ಹಾಕಿದ್ರು ಕೂಡ ಅವರೆಲ್ಲ ಬರ್ಕೊಟ್ಟಿದ್ರು ನಮಗೆ, ಔಷಧಿಗಳನ್ನೆಲ್ಲ ಹಾಕಿದ್ರು ಕೂಡ ತಂದು ಅದನ್ನ ಉಪಯೋಗ ಆಗ್ತಿರ್ಲಿಲ್ಲ, ಅದು ಮರಿನೇ ಉಳಿತಿರಲಿಲ್ಲ ಜಯಂತಿ ರೋಗ ಅಂತಕ್ಕಂಥದ್ದು. ಆಮೇಲೆ ಇತ್ತೀಚೆಗೆ ಕಾಟ್ಲನ್ನು ಕೂಡ ಅಷ್ಟೇ, ಅಷ್ಟು ಕಾಟ್ಲನ್ನು ಕೂಡ ಮೇಜರ್ ತುಂಬಾನೇ ಕ್ರಿಟಿಕಲ್, ಅದು ತುಂಬಾ ಕಷ್ಟ ಬೆಳೆಸೋದು. ಅದಕ್ಕೂ ಕೂಡ ನಾವು ಏನನ್ನ ಎಲ್ಲ ವ್ಯವಸ್ಥಿತವಾಗಿ ಫುಡ್ ಜಾಸ್ತಿ ಮೇಂಟೈನ್ ಮಾಡಿಕೊಂಡು ಮೆಡಿಸಿನ್ಸ್ ಮಾಡಿಕೊಂಡು ನೀರಿನ ಬದಲಾವಣೆ ಮಾಡಿಕೊಂಡು ಒಂದು ಉತ್ತಮವಾದ್ರೆ ಒಂದು ಕಾಟ್ಲನ್ನು ಕೂಡ ಬೆಳೆದಿವೆ. ಜಯಂತಿ ರೋಗ ಮತ್ತೆ ಬೆಳೆಸಲಿಕ್ಕೆ ಆಗಿಲ್ಲ. ಮುಂದೆ ಬೇರೆ ಬೇರೆ ತಳಿ ಬೆಳೆಸಬೇಕು ಅನ್ನೋ ಆಸಕ್ತಿ ಏನಾದ್ರು ಇದೆಯಾ? ಖಂಡಿತ ಇದೆ ಸರ್, ಅದ್ರ ಬಗ್ಗೆ ನಾವು ತರಬೇತಿಗಳನ್ನ ಇಲಾಖೆ ಕೊಡ್ತಾ ಇದೆ, ಹೆಚ್ಚಿನ ತರಬೇತಿನ ಪಡ್ಕೊಂಡು ಅದಾದ ನಂತರ ನಾವು ಮಾಡ್ಬೇಕನ್ನೊಂದು ಅಭಿಪ್ರಾಯ ಇದೆ. ನಿಮ್ಮ ಒಂದು ಈ ಒಂದು ಕೃಷಿ ಹೊಂಡ ಅಂತಂದ್ರೆ ಈ ಮೀನಿನ ಹೊಂಡವನ್ನ ನೋಡಬೇಕು ಅಂತಂದ್ರೆ ಯಾವ ರೀತಿ ಬರಬೇಕು? ಜನರು ಈ ಒಂದು ಸಂದರ್ಶನವನ್ನು ಕೇಳಿದಾಗ ನಾವು ಕೂಡ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ಯಾವ ರೀತಿ ಬರಬೇಕು ಅಂತ? ಖಂಡಿತ ಸರ್, ನಮ್ಮ ಮೊಬೈಲ್ ನಂಬರ್ ಇರುತ್ತೆ, ನಮ್ಮ ಮೊಬೈಲ್ ನಂಬರ್ 7338228789. ಈ ನಂಬರ್ಗೆ ಕರೆ ಮಾಡಿ, ಯಾವುದೇ ರೀತಿಯ ಮಾಹಿತಿ ಬೇಕಿದ್ರು ಕೂಡ ನಾವು ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ಎಲ್ಲಾ ತಳಿಯ ಜಾತಿಯ ಮೀನು